ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಡ್ರ್ಯಾಗನ್ ಫ್ರೂಟ್ ಬೇಸಾಯದ ಕುರಿತು ಮಹೇಶ್ ಬಾಬುರಾವ್ ಭಂಡಾರಿ ಅವರೊಂದಿಗಿನ ಸಂದರ್ಶನ. ಮಹೇಶ್ ಬಾಬುರಾವ್ ಭಂಡಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾವು ಬೇರೆ ಬೇರೆ ಹಣ್ಣುಗಳ ಬಗ್ಗೆ ಮಾತನಾಡ್ತೀವಿ. ಹಲಸು ನೆಗ್ಲೆಕ್ಟೆಡ್ ಹಣ್ಣು ಅಂತ ಹೇಳ್ತೀವಿ. ಮಾವಿನ ಬಗ್ಗೆ ಹಣ್ಣುಗಳ ರಾಜ ಅಂತ ಹೇಳ್ತೀವಿ. ಬಾಳೆಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣುಗಳು, ಅನಾನಸ್ ಇರ್ಬೋದು, ಇವೆಲ್ಲವುಗಳಿಗೆ ಹೋಲಿಸಿ ನೋಡಿದರೆ ಈ ಡ್ರ್ಯಾಗನ್ ಫ್ರೂಟ್ ಎನ್ನುವಂತಹದ್ದು ಒಂದು ವಿದೇಶದಿಂದ ಬಂದಿರುವಂತಹ ಹಣ್ಣು ಎನ್ನುವಂಥ ಒಂದು ಅಪವಾದವೂ ಕೂಡ ಇದೆ. ಈ ಡ್ರ್ಯಾಗನ್ ಫ್ರೂಟಿನ ಒಂದು ವಿಶೇಷತೆ ಏನು, ಇದರ ಒಂದು ಪ್ರಾಮುಖ್ಯತೆ ಏನು? ಡ್ರ್ಯಾಗನ್ ಫ್ರೂಟ್ ಅನ್ನೋದು ವಿದೇಶದಿಂದ ಬಂದಿದೆ, ಅದನ್ನು ಯಾಕೆ ಬಳಸಬೇಕು ಅನ್ನೋ ಆಪಾದನೆ ಇದೆ ಅನ್ನೋದನ್ನು ನೀವೇನು ಹೇಳಿದ್ದು ಸರಿ. ಆದರೆ ನಮ್ಮ ಭಾರತ ದೇಶ ಮುಖ್ಯವಾಗಿ ಏನು ಒಳ್ಳೆಯದಿದೆ ಅದನ್ನು ತೆಗೆದುಕೊಳ್ಳುವಂಥ ದೇಶ. ಹಾಗಾಗಿ ಅದು ವಿದೇಶದಿಂದ ಬಂದಿದೆಯೋ ಸ್ವದೇಶದಿಂದ ಆಗಿದೆಯೋ ಅನ್ನೋದ್ರ ಅಷ್ಟು ಮುಖ್ಯ ಅಲ್ಲ. ಮುಖ್ಯವಾಗಿ ಈ ಹಣ್ಣಿನ ಪ್ರಾಮುಖ್ಯತೆ ಏನು ಮತ್ತು ಅದು ನಮ್ಮ ಜನರಿಗೆ ಹೇಗೆ ಪ್ರಯೋಜನ ಆಗ್ತದೆ ಅನ್ನೋದರ ಬಗ್ಗೆ ಹೆಚ್ಚು ವಿಶೇಷವಾದಂಥ ಒಂದು ಆಸಕ್ತಿ ಇರೋದರಿಂದ ನಾನು ಕೂಡ HIV/AIDS ಫೀಲ್ಡ್ನಲ್ಲಿ ಮತ್ತು ಬೇರೆ ಬೇರೆ ಜಲ ನಿರ್ಮಲ ಪ್ರಾಜೆಕ್ಟ್ನಲ್ಲಿ ಈ ಥರದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಈ ಹಣ್ಣು ಡ್ರ್ಯಾಗನ್ ಫ್ರೂಟು ಭಾಳ ಉತ್ತಮವಾದಂಥ ಹಣ್ಣು, ಇದು ಆರೋಗ್ಯಕ್ಕೆ ಭಾಳ ಉಪಯುಕ್ತ ಅನ್ನುವ ಒಂದು ಕಾರಣಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಈ ಡ್ರ್ಯಾಗನ್ ಫ್ರೂಟನ್ನು ಬೆಳೆದೆ. ಆದರೆ ಡ್ರ್ಯಾಗನ್ ಫ್ರೂಟ್ ಬೆಳೆಯುವಾಗ ಹೀಗೆ ಏನು ಗೊತ್ತಾಯಿತು ಅಂತ ನೀವು ಪ್ರಶ್ನೆಯನ್ನು ಹಾಕಬಹುದು. ಖಂಡಿತವಾಗಿ ನನಗೂ ಇದು ಈಗ ಖುಷಿ ಇದ್ದರೂ ಕೂಡ ಮೊದಲೇ ಹಾಕುವಾಗ ಭಾಳ ಅಂಜಿಕೆ ಇತ್ತು, ಹಿಂಜರಿಕೆ ಇತ್ತು. ಡ್ರ್ಯಾಗನ್ ಫ್ರೂಟ್ ಹಾಕಿದರೆ ಈ ಒಂದು ವಾತಾವರಣದಲ್ಲಿ ಉತ್ತರ ಕನ್ನಡದಲ್ಲಿ ಇದು ಸಾಧ್ಯ ಇದೆಯೋ, ಇಂಥ ವಾತಾವರಣದಲ್ಲಿಯೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಇದೆಯೋ. ನಾನು ಭಾಳ ಸಲ ಕೇಳಿದ್ದೇನು ಅಂತಂದರೆ ಇದು ಭಾಳ ಬಿಸಿಲಿರಬೇಕು, ಯಾವಾಗಲೂ ಬಿಸಿಲಿರಬೇಕು, ಉಷ್ಣಾಂಶ ಇರಬೇಕು, ಈ ಥರದ್ದನ್ನೆಲ್ಲ ನಾನು ಕೇಳಿದ್ದೇನೆ. ಇದ್ರ ಬಗ್ಗೆ ನಾನು ಏನೂ ತಿಳ್ಕೊಂಡಿರಲಿಲ್ಲ. ಆದರೆ ನನ್ನ ಆತ್ಮೀಯರಾದ ಒಬ್ಬ ಸ್ನೇಹಿತರು ಪಾಟೀಲ್ ಅಂತ ಬಂದರು, ನನ್ನ ಜಾಗ ನೋಡಿದರು. ಯಾಕೆಂದರೆ ನಾನು ಈಗಾಗಲೇ HIV/AIDS ಫೀಲ್ಡಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಒಂದು 20 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರೋದರಿಂದ, ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ, ಕೃಷಿ ಕುಟುಂಬದಿಂದ ಬಂದವನಾದರೂ ಕೂಡ ಕೃಷಿಯ ಬಗ್ಗೆ ನಾನು ಅಷ್ಟು ಆಸಕ್ತಿ ಇದ್ದರೂ ಅದಕ್ಕೆ ತೊಡಗಿಸ್ಕೊಂಡಿರಲಿಲ್ಲ. ಅಂಥ ಸಮಯದಲ್ಲಿ ಅವ್ರಿಗೆ ಬಂದರು, ನನ್ನ ಜಾಗವನ್ನು ನೋಡಿದರು, ನೀವು ಮಹೇಶ್ ಇದನ್ನು ಬೆಳೆದರೆ ಭಾಳ ಚೆನ್ನಾಗಿರುತ್ತೆ ಅಂತಂದರು, ಬೇರೆ ಬೇರೆ ಹಣ್ಣಿನ ಐಡಿಯಾ ಕೊಟ್ಟರು. ಹಾಗಾದರೆ ಈ ಡ್ರ್ಯಾಗನ್ ಫ್ರೂಟನ್ನು ಯಾಕೆ ಬೆಳೆಯಬೇಕು ಅಂತ ಅವ್ರು ಕೇಳಿದಾಗ, ಇಲ್ಲ ನೋಡಿ ಇದು ಹೆಲ್ತ್ ಬೆನಿಫಿಟ್ಸ್ ಇದೆ, ಇದಕ್ಕೆ ಭಾಳ ಆರೋಗ್ಯಕರವಾದಂಥ ಹಣ್ಣು, ಮಾರ್ಕೆಟ್ನಲ್ಲಿ ಭಾಳ ಬೆಲೆ ಇದೆ, ಹಾಗಾಗಿ ನೀವು ಇದನ್ನು ಬೆಳೆದರೆ ಒಂದು ನಿಮ್ಮ ಇಂಟೆನ್ಷನ್ನು ಹೆಲ್ತಿಗೆ ಒಳ್ಳೆಯದಾಗಬೇಕು ಅನ್ನೋದಿದೆ, ಅದ್ರ ಜೊತೆಯಲ್ಲಿ ಆರ್ಥಿಕವಾಗೂ ನೀವು ಸದೃಢ ಆಗ್ಬೋದು. ಈಗಾಗಲೇ ನೀವು ಈಗ ಮಾಡ್ತಾ ಇರುವಂಥ ಸಾಮಾಜಿಕ ಕೆಲಸಗಳಲ್ಲಿ ಅದು ಸ್ವಲ್ಪ ಗ್ಯಾಪ್ ಕೊಡ್ತಾ ಇರೋದ್ರಿಂದ ನೀವು ಈ ಹಣ್ಣನ್ನು ಬೆಳೆದರೆ ಇದು ಎರಡೂ ನಿಮಗೆ ಆಗ್ತದೆ, ನಿಮ್ಮ ಆಸೆಯಂತೆ ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ನಾನು ಡ್ರ್ಯಾಗನ್ ಫ್ರೂಟ್ ಬೆಳೆಯಬಹುದಾ ಅನ್ನೋದನ್ನು ಆಲೋಚನೆ ಮಾಡಿದೆ. ಅದ್ರ ಜೊತೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವಾಗ ನಾನು ಹಿಂಗೆ ಬೆಳೆದ್ಬಿಡು, ನನಗೇನು ಗೊತ್ತಿಲ್ಲ, ನಾನು ದಡ್ಡ ಇದರಲ್ಲಿ, ಅನಕ್ಷರಸ್ಥ ಈ ವಿಷಯದಲ್ಲಿ ಅನಕ್ಷರಸ್ಥ. ಹಾಗಾಗಿ ಹಾಂ ಕರೆಕ್ಟ್, ಖಂಡಿತ ಸರ್. ನಿಮ್ಮ ಪ್ರಶ್ನೆಗೆ ಹೇಳಬೇಕು ಅಂತಂದರೆ, ನಾನು ಮೊದಲು ಈ ಒಂದು ಐಡಿಯಾ ಬಂತು, ಅದ್ರ ಜೊತೆಯಲ್ಲಿ ಈ ಮೂಲ ಪಾಠವನ್ನು ಕಲೀಲಿಕ್ಕೆ ಹುಡುಕ್ತಾ ಹೋದೆ. ಆವಾಗ ಅವರೇ ದಾರಿ ತೋರಿಸಿದರು, ಹಾವೇರಿಗೆ ಹೋದೆ. ಹಾವೇರಿಯಲ್ಲಿ ಒಬ್ಬ ಯಲ್ಲಪ್ಪ ಅನ್ನುವರು ಭಾಳ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟ್ಸನ್ನು ಬೆಳೀತಾ ಇದ್ದರು. ಅವರೊಟ್ಟಿಗೆ ನೇರವಾಗಿ ಮಾತಾಡಿದ್ವಿ, ಸುಮಾರು ಆಗಸ್ಟ್ ತಿಂಗಳಲ್ಲಿ ಹೋಗಿ ಅವ್ರಿಗೆ ಮಾತಾಡಿದಾಗ, ಇಲ್ಲ ಭಾಳ ಚೆನ್ನಾಗಿದೆ, ಇದಕ್ಕೆ ಏನೂ ಇಲ್ಲ, ಏನೂ ಆರೈಕೆನೇ ಬೇಕಾಗುವುದಿಲ್ಲ, ನಾನು ಬೆಳೆದಿದ್ದೇನೆ, ನನ್ನ ಅಡಿಕೆ ತೋಟನೂ ಇದೆ, ಈ ಅಡಿಕೆ ತೋಟದ ಜೊತೆಯಲ್ಲಿ ಪೇರ್ಲೆ ಗಿಡವನ್ನು ಹಾಕಿದ್ದೆ, ಆ ಪೇರ್ಲೆ ಗಿಡವನ್ನು ಕಿತ್ತು ಈಗ ಡ್ರ್ಯಾಗನ್ ಫ್ರೂಟ್ಸನ್ನು ಹಾಕಿದೆ, ಭಾಳ ಚೆನ್ನಾಗಿ ಬರ್ತಾ ಇದೆ, 2.5 ವರ್ಷ 3 ವರ್ಷ ಆಯಿತು ಅಂತಂದರು. ಆವಾಗ ನಾನು ಸರ್ ಗಿಡ ಸಿಗ್ತದೆ ಅಂತ ಕೇಳಿದೆ. ಅಷ್ಟಕ್ಕೆ ನಂಗೆ ಸಮಾಧಾನ ಆಗಲಿಲ್ಲ ಆ್ಯಕ್ಚುಲಿ. ಯಾಕೆಂತಂದರೆ ಈ ಡ್ರ್ಯಾಗನ್ ಫ್ರೂಟ್ ಅವ್ರು ಬೆಳೆದಿದ್ದಾರೆ, ಅದು ಹಾವೇರಿಯಲ್ಲಿ, ಬಯಲುಸೀಮೆಯಲ್ಲಿ. ನಾನು ಉತ್ತರ ಕನ್ನಡದಲ್ಲಿದ್ದರೆ ಬೆಳೆಯಬೇಕಂತ ಅವರಿಗೆ ಪ್ರಶ್ನೆಗಳನ್ನು ಹಾಕಿದೆ. ಆಗ ಅವರು ಹೇಳಿದರು, ಇಲ್ಲ ಇದು ಎಲ್ಲಿ ಬೇಕಾದರೆ ಬೆಳೀತದೆ, ಯಾಕೆಂದರೆ ಕ್ಯಾಕ್ಟಸ್ ಜಾತಿಗೆ ಸೇರಿದಂಥ ಈ ಸಸ್ಯ ಆಗಿರೋದ್ರಿಂದ ಇದು ಕರೆಕ್ಟಾಗಿ ನೀವು ನೀರು ಜಾಸ್ತಿ ಕೊಡದೇನೆ ಇದನ್ನು ಯಾರು ಬೇಕಾದರೆ ಬೆಳೆಯಬಹುದು, ಎಲ್ಲಿ ಬೇಕಾದರೆ ಬೆಳೆಯಬಹುದು ಅಂತಂದರು. ಆದರೆ ಅದೇ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಅವ್ರು ಹೇಳಿದರು, ನೋಡಿ ಯಾರು ಬೆಳೆಯಬೇಕು ಅಂತ ಹೇಳೋದಿಲ್ಲ, ಯಾಕೆಂತಂದರೆ ನಾವೇ ಬೆಳೆದು ನಾವೇ ದೊಡ್ಡವರಾಗಬೇಕು, ಬೇರೆಯವ್ರು ಬೆಳೆಯಬಾರ್ದು ಅನ್ನುವ ಒಂದು ಇದು ಇದೆ, ಕುಮ್ಮಕ್ಕು ಇದೆ. ಹಾಗಾಗಿ ನೀವು ಈ ಒಂದು ಮಾತಿಗೆ ಕಿವಿ ಕೊಡಬೇಡಿ, ನೀವು ಬೆಳೆಯಿರಿ, ಇದನ್ನು ಭಾಳ ಸಕ್ಸಸ್ ಆಗ್ತೀರಿ ಅಂತಂದರು. ಆದರೆ ನನಗೆ ಧೈರ್ಯ ಇರಲಿಲ್ಲ ಆ್ಯಕ್ಚುಲಿ ಸರ್. ಆದರೆ ನಾನು ಅದನ್ನು ತಗೊಂಡು ಮತ್ತೆ ಬಂದು ಗಿಡ ಸಿಗ್ತದೆ ಅಂತ ಕೇಳಿದೆ. ಇಲ್ಲ ಗಿಡಕ್ಕೆ ಆರ್ಡ್ರ್ ಕೊಟ್ಟರೆ ಮಾತ್ರ ಗಿಡ ಕೊಡ್ತೇವೆ, ಇಲ್ಲ ಅಂದರೆ ಆಗೋದಿಲ್ಲ ಅಂತಂದರು. ಹಾಗಾದರೆ ಈಗ ಸಿಗ್ತದೆ ಅಂತ ಕೇಳಿದಾಗ ಇಲ್ಲ, ಅದು ಅಕ್ಟೋಬರ್ನ ನಂತರ ಅಕ್ಟೋಬರ್ ನವಂಬರ್ಗೆ ಬರಬೇಕು, ಯಾಕಂತಂದರೆ ನೀವು ಬುಕಿಂಗ್ ಮಾಡಬೇಕು ಆಮೇಲೆ ನಾವು ಗಿಡ ಬೆಳೆಸಬೇಕು ಅಂತಂದರು. ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಮನೆಗೆ ಬಂದೆ. ವಾಪಸ್ ಮನೆಗೆ ಬಂದಾಗ ಆಲೋಚನೆಯನ್ನು ಭಾಳ ಗಟ್ಟಿಯಾಗಿ ಇಟ್ಕೊಳ್ಳ್ದೇನೆ ಮನೆಗೆ ಬರ್ತಾ ಇರುವಾಗ ಮತ್ತೆ ನನ್ನ ಜೊತೆಗೆ ಏನು ಸಪೋರ್ಟ್ ಮಾಡಿದ್ರಲ್ಲ ಮೊದಲೇ ನನಗೆ ಪ್ರೇರಣೆ ಕೊಟ್ಟಂಥವ್ರು ಮತ್ತೆ ನೆನೆಸಿದ್ರು, ಏನ್ರಿ ನೀವು ಶುರು ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ತೀರಾ ಅಂತ. ಆಗ ನನಗೆ ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಾನು ಇದರಲ್ಲಿ ಅಷ್ಟು ಆಸಕ್ತಿ ಇದ್ದವನಲ್ಲ, ಆದರೆ ಅವರ ಮಾತುಗಳು ಪದೇ ಪದೇ ನನಗೆ ಒತ್ತಿ ಒತ್ತಿ ಹೇಳಿದ್ರಿಂದ ನಾನು ಇದಕ್ಕೆ ಮತ್ತೆ ಆಸಕ್ತಿ ತೋರಿಸಿ ಅವರನ್ನೇ ಕರ್ಕೊಂಡು ಮತ್ತು ಹಾವೇರಿಗೆ ಹೋಗಿ ಗಿಡಗಳನ್ನು ತಂದೆ. ಗಿಡಗಳನ್ನು ತರೋದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಅಡ್ವಾನ್ಸನ್ನು ಕೊಟ್ಟೆ. ಅಡ್ವಾನ್ಸ್ ಕೊಟ್ಟು ಅವರೆಲ್ಲ ಗಿಡ ರೆಡಿ ಮಾಡಿಟ್ಟಿದ್ರು. ಅಲ್ಲಿಂದ ಎರಡು ಜಾತಿಯ ಗಿಡಗಳಿದ್ವು, ಒಂದು ಬಿಳಿಯ ಹಣ್ಣಿನ ಗಿಡ, ಇನ್ನೊಂದು ಕೆಂಪು, ಕೆಂಪು ಪಿಂಕು ಎಲ್ಲ ಇರ್ತದೆ ಅದು. ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ನಲ್ಲಿ ಈ ಮೂರು ಜಾತಿಯ ಹಣ್ಣುಗಳಿದೆ, ಈಗ 10-12 ಜಾತಿಗಳಿದೆ ಅಂತ ಹೇಳ್ತಾರೆ, ಅದಿದೆ. ಅದ್ರ ಜೊತೆಯಲ್ಲಿ ನಮಗೆ ಇಲ್ಲಿ ಭಾಳ ಕಾಣುವಂಥದ್ದು ಮೂರು ಜಾತಿ, ಒಂದು ಕೆಂಪು ಅಥವಾ ಪಿಂಕ್, ಇನ್ನೊಂದು ಬಿಳಿಯ ಬಣ್ಣ, ಒಳಗೆ ಬಿಳಿ ಇರ್ತದೆ ಮೇಲೆ ಕೆಂಪೇ ಇರ್ತದೆ. ಅದ್ರ ಜೊತೆಯಲ್ಲಿ ಮೇಲೆ ಹಳದಿ ಮತ್ತು ಒಳಗೆ ಬಿಳಿಯ ತಿರುಳು ಇರುವಂಥ ಹಣ್ಣುಗಳು, ಮೂರು ಜಾತಿಯ ಹಣ್ಣುಗಳಿದೆ. ನಾನು ಮುಖ್ಯವಾಗಿ ಇಲ್ಲಿ ಮಾರ್ಕೆಟ್ನಲ್ಲಿ ಹೇಗೆ ಅಥವಾ ಚೆನ್ನಾಗಿರುವ ಹಣ್ಣು ಯಾವುದು ಅಂತ ಕೇಳಿದಾಗ ಅವರ ಸಜೆಷನ್ ಏನಿತ್ತು ಅಂತಂದರೆ ಜನರು ಪ್ರೀತಿ ಮಾಡುವಂಥದ್ದು ಕೆಂಪು ಹಣ್ಣು, ಕೆಂಪು ಡ್ರ್ಯಾಗನ್ ಹಣ್ಣಾಗಿರೋದ್ರಿಂದ ಇದು ಚೆನ್ನಾಗಿ ಆಗ್ತದೆ. ಮತ್ತು ವೇಟ್ನಲ್ಲಿ ನೋಡಬೇಕು, ನೀವು ಮಾರ್ಕೆಟಿಂಗ್ ಲೈನ್ ಒಂದೇ ನೋಡಬೇಕು ಅಂತಂದರೆ ಬಿಳಿ ಹಣ್ಣು ಅಂತ ಹೋಗಬೇಕು, ಭಾಳ ದೊಡ್ಡ ಇರ್ತದೆ, ಈಳು ಜಾಸ್ತಿ ಬರ್ತದೆ ಅಂತ ಅಂದರು. ಆದರೆ ನಾನು ಕೆಂಪು ಹಣ್ಣುಗಳನ್ನೇ ಮಾಡಬೇಕು ಅಂತ ಅಲ್ಲಿಂದ ಗಿಡಗಳನ್ನು ತೆಗೆದುಕೊಂಡು ಬಂದೆ. ಗಿಡಗಳನ್ನು ತರುವುದೇನೋ ಆಯಿತು, ಈ ಭೂಮಿಯ ಸಿದ್ಧತೆ ಅಥವಾ ಒಂದು ಜಮೀನಿನ ಒಂದು ಸಿದ್ಧತೆ ಮಾಡ್ಕೋಬೇಕಲ್ಲ, ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ರಿ? ಆಮೇಲೆ ಆ ಕಾಡು ಈಗಾಗಲೇ ಇರುವಂಥ ಒಂದು ಕಾಡಿದೆ ಅಥವಾ ಒಂದಷ್ಟು ಮರಗಿಡಗಳಿವೆ ಅಂತಂದರೆ ಅದರ ಒಂದು ಸಮತಟ್ಟು ಮಾಡುವಂಥದ್ದು ಇದೆಲ್ಲ ಹೇಗೆ? ಖಂಡಿತ ಸರ್, ಇದು ಒಂದು ಚಾಲೆಂಜ್, ಆ್ಯಕ್ಚುಲಿ ನನಗೆ ಚಾಲೆಂಜ್. ನಾವು ಯಾಕೆಂದರೆ ನಮ್ಮ ಜಾಗದಲ್ಲಿ ನಾವು ಗೇರು ಗಿಡಗಳನ್ನು ನೆಟ್ಟಿದ್ದು, ಹಾಗಾಗಿ ಗೇರು ಗಿಡಗಳಿದ್ದು ಅದೊಂದು ಸ್ವಲ್ಪ ಬಿಟ್ಟುಕೊಂಡು ಬೇರೆ ಜಾಗ ಇರೋದ್ರಿಂದ ನಾನು ಇದ್ದ ಒಂದು ಎರಡು ಮೂರು ಗೇರುಗಳನ್ನು ತೆಗೆದು ಸಮತಟ್ಟು ಮಾಡುವುದು ಇದು ಅಷ್ಟು ಸುಲಭ ಅಲ್ಲ. ಬೇರೆ ಬೇರೆ ಮನುಷ್ಯರನ್ನ ಹಾಕ್ಕೊಂಡು ಮ್ಯಾನ್ ಪವರ್ನ ಹಾಕ್ಕೊಂಡು ಮಾಡಬೇಕು ಅಂತಂದರೆ ಇನ್ನೂ ಕಷ್ಟ, ಜೆ ಸಿ ಬಿ ತರಬೇಕು ಅಂತಂದರೆ ಇನ್ನೂ ಕಷ್ಟ. ಆದರೂ ಕೂಡ ನಾನು ನಮ್ಮ ಇಳಿಜಾರದಂಥ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಆ ಇಳಿಜಾರಿನಲ್ಲಿ ಒಂದು ಲೆವೆಲ್ ಮಾಡಿಕೊಂಡು ಆ ಒಂದು ಹಣ್ಣನ್ನು ಹಾಕುವ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಇದು ಸುಲಭ ಆಗಿರಲಿಲ್ಲ, ಯಾಕಂತಂದರೆ ಒಂದು ಜಾಗವನ್ನು ರಿಪೇರಿ ಮಾಡಬೇಕು ಅಥವಾ ಸರಿ ಮಾಡಬೇಕು ಅಂತಂದರೆ, ಹದ ಮಾಡಬೇಕು ಅಂತಂದರೆ ಅದಕ್ಕೆ ಹಣ ಖಂಡಿತ ಬೇಕಾಗ್ತದೆ. ಅದಕ್ಕೆ ನಾನು ನನ್ನ ಶ್ರಮವನ್ನು ವಹಿಸಿ ಅದನ್ನು ಮಾಡಿಸಿದೆ. ಅದರ ನಂತರ ಅದಕ್ಕೆ ಬರೇ ಜಾಗ ಸರಿ ಮಾಡಿದರೆ ಸಾಕಾಗುವುದಿಲ್ಲ ಸರ್, ಜಾಗದ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ಪರಿಕರಗಳು, ಕಂಬ, ಟೈಯರು ಮತ್ತು ಕಬ್ಬಿಣದ ರಾಡ್ಗಳು ಇದೆಲ್ಲ ಬೇಕಾಯಿತು. ನಾನು ಕಂಬವನ್ನು ತರಿಸಿದೆ, ಮೊದಲು ಕಂಬವನ್ನು ತರಿಸಿದೆ, ತೀರ್ಥಹಳ್ಳಿಯಿಂದ ಕಂಬವನ್ನು ತರಿಸಿದೆ. ಒಂದು ಕಂಬಕ್ಕೆ 350 ರೂಪಾಯಿ ಅಂತ ನಾನು ಒಂದು 200 ಕಂಬಗಳನ್ನು ತರಿಸಿದೆ. ಕಲ್ಲಿನ ಕಂಬ ಯಾಕೆಂತಂದರೆ ಸಿಮೆಂಟ್ನ ಕಂಬ ಹಾಕಿದರೆ ಈ ಒಂದು ಡ್ರ್ಯಾಗನ್ ಫ್ರೂಟು ನನಗೆ ಗೊತ್ತಿರುವ ಹಾಗೆ ಮೊದಲು ಈಗ ಗೊತ್ತಿದೆ, ಒಂದು 25-30 ವರ್ಷ ಬರ್ತದೆ, ಮೊದಲೇ ಗೊತ್ತಿರಲಿಲ್ಲ ಎಷ್ಟು ವರ್ಷ ಬರ್ತದೆ ಅಂತ. ಅವರು 25-30 ವರ್ಷ ಬರ್ತದೆ ಅಂತ ಅಂದಮೇಲೆ ನಾನೇನು ಮಾಡಿದೆ, ಇದು ಕಲ್ಲು ಕಂಬನೇ ಯೋಗ್ಯ, ಸಿಮೆಂಟ್ನ ಕಂಬ ಹಾಕಿದರೆ ಅದು ಬೇಗ ಹಾಳಾಗಬಹುದು ಅನ್ನುವ ಕಾರಣಕ್ಕೆ ನಾನು ಸಿಮೆಂಟ್ ಕಂಬವನ್ನು ಬಿಟ್ಟು ಕಲ್ಲಿನ ಕಂಬವನ್ನು ಹಾಕಿದೆ. ಅದರ ಜೊತೆಯಲ್ಲಿ ಟೈರನ್ನು ಕಲೆಕ್ಟ್ ಮಾಡಿದೆ. ಟೈರನ್ನು ಕಲೆಕ್ಟ್ ಮಾಡುವಾಗಲೂ ಭಾಳ ಕಷ್ಟ ಆಯಿತು ನಮಗೆ, ಹೀಗೆ ಟೈರನ್ನು ನಮಗೆ ಬೇಡದ ಸಂದರ್ಭದಲ್ಲಿ ಟೈರನ್ನು ಕೇಳಿದ್ರೆ ಯಾರು ಬೇಕಾದರೂ ಕೊಡ್ತಾರೆ, ಆದರೆ ನಮ್ಗೆ ಬೇಕು ಅಂದಾಗ ಅದರ ಡಿಮ್ಯಾಂಡ್ ಜಾಸ್ತಿ ಆಯಿತು. ಆದರೂ ಪುಕ್ಕಟೆ ಕೊಡುವಂಥವರೆಲ್ಲ 15-20 ರೂಪಾಯಿ ಚಾರ್ಜ್, 30 ರೂಪಾಯಿವರೆಗೂ ಟೈರನ್ನು ಕೊಟ್ಟು ಆ ಟೈರನ್ನು ತಂದೆ. ಟೈರನ್ನು ತಂದೆ ಅದರ ಜೊತೆಯಲ್ಲಿ ಟೈರನ್ನು ಕುಟಿಸ್ಬೇಕು ಅಂತಂದರೆ ಅದಕ್ಕೆ ರಾಡ್ಗಳನ್ನು ಬಗ್ಸಿ ಒಂದು ಹ್ಯಾಂಗ್ ಮಾಡಲಿಕ್ಕೆ ಕ್ಲ್ಯಾಂಪ್ ಮಾಡಬೇಕು, ಆ ಕ್ಲ್ಯಾಂಪ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಸರ್, ಇನ್ನೊಂದು ಟೈರ್ ಹಾಕುವಾಗ ನಾನು ಒಂದು ನಾನು ಹೆಲ್ತ್ ಇದರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಾನೇನು ಮಾಡಿದೆ, ಆ ಟೈರನ್ನು ಎಲ್ಲ ಕೆಳಬದಿಗೆ ಹೋಲ್ ಮಾಡಿದ್ದೇನೆ. ಅದು ಒಂದು ವಿಶೇಷತೆ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಯಾಕೆ ಹೋಲ್ ಮಾಡಿದೆ ಅಂತಂದರೆ ಮಳೆಗಾಲದಲ್ಲಿ ಟೈರ್ ನಿಲ್ತದೆ. ನಾವು ಭಾಳ ಸಲ ನಮ್ಮ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಹೇಳುವುದೇನಂತಂದರೆ ನೀರು ನಿಲ್ಲಬಾರ್ದು, ಡೆಂಗ್ಯೂ ಬರ್ತದೆ, ಬೇರೆ ಬೇರೆ ಶೀಟ್ಗಳು ಬರ್ತದೆ, ಮಲೇರಿಯಾ ಬರ್ತದೆ, ಇಂಥದ್ದೆಲ್ಲ ಹೇಳುವಂಥ ಸಂದರ್ಭದಲ್ಲಿ ನಾನು ಟೈರ್ ಹಾಕಿದರೆ ನಾನೇ ಸೊಳ್ಳೆಯನ್ನು ಹರಡುವಂಥ ಕೆಲಸವನ್ನು ಮಾಡಿದಂಗೆ ಆಗ್ತದಲ್ಲ. ಆ ತಪ್ಪಿನ ಅರಿವಿನಿಂದ ಏನು ಮಾಡಿದೆ ಅಂತಂದರೆ ಎಲ್ಲ ಹೋಲ್ ಮಾಡುವ ಕೆಳಗಡೆ ಒಂದು 4 ಹೋಲ್ಗಳನ್ನು ಮಾಡಿ ಟೈರ್ನ ಹಾಕ್ಸಿ, ಇದನ್ನು ಯಾರೂ ಮಾಡಿಲ್ಲ ಅಂತ ಹೇಳಿದ್ದಾರೆ, ಬಟ್ ನಾನು ಅದನ್ನು ಸ್ಪೆಷಲ್ ಆಗಿ ಮಾಡಿದೆ. ಅದಕ್ಕೆ ನನಗೆ ತುಂಬ ತೊಂದರೆ ಆಯಿತು. ಹೇಳಿ, ಈ ಕಲ್ಲಿನ ಕಬ್ಬ ಅಂತ ಹೇಳಿದ್ರೆ ನೀವು ಅದು ಎಷ್ಟು ಎತ್ತರ ಇರಬೇಕು, ಮಣ್ಣಿನ ಆಳದಲ್ಲಿ ಎಷ್ಟು ಇರಬೇಕು, ಅದು ಹೇಗೆ ಗಟ್ಟಿ ನಿಲ್ಲುದಿದ್ರೆ ಹೇಗೆ? ಖಂಡಿತ ಸರ್, ಕಲ್ಲಿನ ಕಂಬ ಮಿನಿಮಮ್ 6 ಫೀಟ್ ಆದರೂ ಇರಬೇಕು, ಮಣ್ಣಿನ ಮಟ್ಟದಿಂದ ಅನ್ನೋದಕ್ಕಿಂತ ಕಂಬ 6 ಫೀಟ್ ಇರಬೇಕು. 1 ಫೂಟ್ ಅದು ಅಡಿಗೆ ಹೋದಾಗ ಅದು ನಿಲ್ತದೆ, ಅಥವಾ ಒಂದು ಕೆಲವು ಜಾಗದ ಆ ಜಾಗ ಹೇಗಿದೆ ಅನ್ನೋದರ ಮೂಲಕ 1.5 ಫೂಟನ್ನು ಹಾಕುವುದು ಇರ್ತದೆ ಆಳದಲ್ಲಿ. ಆದರೆ ನಾನು ಹಾಕಿದ 6 ಫೂಟ್ ಕಂಬ ನನಗೆ ಸಿಕ್ಕಿದ್ದು, ಯಾಕೆಂದರೆ ನಾನು ಕಲ್ಲಿನ ಕಂಬವನ್ನೇ ತಂದಿರುವ ಸಂದರ್ಭ, ಅದರ ಜೊತೆಯಲ್ಲಿ ಗಣಿಗಾರಿಕೆಯ ಒಂದು ವಿಷಮ ಪರಿಸ್ಥಿತಿ ಶಿವಮೊಗ್ಗದಲ್ಲಾಗಿರುವಂಥ ಸಂದರ್ಭ, ಕಲ್ಲುಗಳು ಸಿಗ್ತಾ ಇರಲಿಲ್ಲ, ಅದ್ರ ಜೊತೆಯಲ್ಲಿ ಕೊರೋನಾ ಒಂದು ಕಡೆ, ಹೀಗಾಗಿ ನನಗೆ ಆ ಟೈಮಲ್ಲಿ ಕಲ್ಲು ಸಿಕ್ಕೋದು ಭಾಳ ಕಷ್ಟದ ಸಂದರ್ಭ ಆಗಿತ್ತು. ಹಾಗಾಗಿ ನಾನು ಕಲ್ಲು ಕಂಬಗಳನ್ನು ತರುವಾಗ 6 ಫೂಟಿಂದು ನನಗೆ 7 ಫೂಟ್ ಬೇಕು ಅಂತಿತ್ತು, ಆದರೆ 6 ಫೂಟ್ನ ಕಲ್ಲು ಕಂಬಗಳು ಸಿಕ್ಕು. ಅದನ್ನು 1 ಫೂಟ್ ಆಳವಾಗಿ ಹುಗಿದು ಅದರ ನಂತರ 5 ಫೂಟನ್ನು ಮೇಲೆ ಇಟ್ಟು ಬೇರೆ ಕೆಲಸಗಳನ್ನು ಮಾಡಿದ್ದೇನೆ. ಬುಡಕ್ಕೆ ಏನಾದರೂ ಕಾಂಕ್ರೀಟ್ ಏನಾದರೂ ಹಾಕಿ ಫಿಕ್ಸ್ ಮಾಡಬೇಕಿದ್ರೆ ಹಾಕಬೇಕಾಗ್ತದೆ ಅಥವಾ ಮಣ್ಣು ಹಾಕಿದ್ರೆ ಸಾಕಾಗ್ತದೆ? ಸರ್, ಕಂಬವನ್ನು ಮಣ್ಣಲ್ಲಿ ಹುಗಿದ್ರೆ ಸಾಕಾಗ್ತದೆ. ಯಾಕೆಂತಂದರೆ ಕಂಬವನ್ನು ಹಾಕಿದ ಮೇಲೆ ಒಂದು ಸಲ ನಾವು ನಿಲ್ಲಿಸಿದ ಮೇಲೆ, ಸ್ಟ್ರೇಟ್ ಆಗಿ ನಿಲ್ಲಿಸಿದ ಮೇಲೆ ಅದರ ಗಿಡಗಳನ್ನು 4 ಗಿಡಗಳನ್ನು ನೆಡ್ತೇವೆ, 1 ಕಂಬಕ್ಕೆ 4 ಗಿಡಗಳು. ಆ 4 ಗಿಡಗಳನ್ನು ಹಾಕಿದ ಮೇಲೆ ಆ ಗಿಡಗಳಿಗೆ ಬೇರ್ಗಳು ಬರ್ತದೆ, ಆ ಕಂಬ ತನ್ನಷ್ಟಿಗೆ ನಿಂತು ಬಿಡ್ತದೆ. ಇನ್ನೊಂದು, ಅದು ಸ್ಟ್ರೇಟ್ ಇರೋದ್ರಿಂದ ಅದರ ವೇಟು ಅದಕ್ಕೆ ಬೀಳೋದ್ರಿಂದ, ಮತ್ತು ಮೇಲೆ ಗಿಡಗಳು ಬೆಳೆದರೂ ಟೈರ್ ಹಾಕಿ ಮೇಲೆ ಗಿಡಗಳು ಸಮತೋಲನವಾಗಿ ಅದು ಬೀಳೋದ್ರಿಂದ ಆ ಕಂಬಕ್ಕೇನೂ ಅಪಾಯ ಇಲ್ಲ. ಹಾಗಾಗಿ 1 ಫೂಟ್ ಹಾಕಿ ಆ ಕಾಂಕ್ರೀಟನ್ನು ಹಾಕಬೇಕಂತ ಅನಿವಾರ್ಯತೆ ಇಲ್ಲ. ಒಂದು ಸರಿ ಈಗ ಗಿಡವನ್ನು ಒಂದು ಕಾಂಕ್ರೀಟ್ ಕಂಬಕ್ಕೆ ಅಥವಾ ಒಂದು ಸಿಮೆಂಟಿನ ಒಂದು ಕಲ್ಲಿನ ಕಂಬಕ್ಕೆ ನೀವು 4 ಸುತ್ತಲೂ ಕೂಡ 4 ಗಿಡವನ್ನು ನೆಡ್ತೀರಿ ಅಂತ ಹೇಳಿದಿರಿ. ಗಿಡವನ್ನು ನೆಡುವ ಬಗ್ಗೆ ಮತ್ತು ಇದಕ್ಕೆ ಒಂದು ದಾರವನ್ನು ಕಟ್ಟುವಂಥದ್ದು ಅಥವಾ ಸಪೋರ್ಟನ್ನು ಕೊಡುವಂಥದ್ದು ಹೇಗೆ? ಖಂಡಿತ ಸರ್. ಸರ್, ಒಂದು ಕಂಬವನ್ನು ನಾವು ಎಲ್ಲ ರೆಡಿ ಮಾಡಿದ ಮೇಲೆ ಆಗಂದಾಗೆ ಟೈರ್ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನಾವು ಕಂಬವನ್ನು ಹಾಕಬೇಕು, ಅದರ ಜೊತೆಯಲ್ಲಿ ಈ ನೆಲದ ಮಟ್ಟದಿಂದ ಮಿನಿಮಮ್ 1 ಫೂಟು ಅದು ಎತ್ತರದಲ್ಲಿ ಇರಬೇಕು ಮಣ್ಣು. ಆ ಮಣ್ಣಿನ ಮೇಲೆ ನಾವು ಆ ಗಿಡವನ್ನು ನಾವು ಬೇರೆ ಬೇರೆ ಕಡೆಯಿಂದ ತರಬಹುದು. ಒಂದು ಆ ಪ್ಲ್ಯಾಂಟನ್ನೇ ತರಬಹುದು, ಇಲ್ಲ ಬೇರೆ ಬಂದ ಒಂದು ಕೊಟ್ಟೆಯಲ್ಲಿ ಹಾಕಿದಂಥ ಸಸಿಯನ್ನು ತರಬಹುದು. ಆ ಕೊಟ್ಟೆಯಲ್ಲಿ ಹಾಕಿದ ಸಸಿಯನ್ನು ತಂದರೆ ಆ ಕೊಟ್ಟೆಗೆ ಯಾವ ಲೆವೆಲ್ನಲ್ಲಿ ಮಣ್ಣಿದೆಯೋ ತರುವಾಗ ಅದೇ ಲೆವೆಲ್ನಲ್ಲಿ ಇಟ್ಟು ನಾವು ಆ ಗಿಡವನ್ನು ನೆಡಬೇಕಾಗ್ತದೆ. ಗಿಡವನ್ನು ನೆಟ್ಟ ನಂತರ ನಾವು ನೀರನ್ನು ಹಾಕಬೇಕಾಗ್ತದೆ ಅನಿವಾರ್ಯವಾಗಿ, ಯಾಕೆಂತಂದರೆ ಬೇಸಿಗೆಗಾಲದಲ್ಲಿ ನೀರು ಹಾಕಬೇಕು. ಇದರ ಒಂದು ಭಾಳ ಮುಖ್ಯವಾದ ಅಂಶವೇ ಕಡಿಮೆ ನೀರಿನಲ್ಲಿ ಇದನ್ನು ನೆಡುವಂಥದ್ದು. ಹಾಗಾಗಿ ನಾವು ನೀರಿನ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಬಟ್ ಅದನ್ನು ನೆಟ್ಟ ಮೇಲೆ ಅದಕ್ಕೆ ಕೊಂಬೆಗಳು ಬರ್ತದೆ, ಅದು ಮೇಲೆ ಹೋಗ್ತದೆ, ಬಳ್ಳಿಯ ಟೈಪ್ ಕ್ಯಾಕ್ಟಸ್ ಟೈಪ್ ಅಂದು. ಹಾಗಾಗಿ ಈ ಕಳ್ಳಿ ಗಿಡಗಳು ಮೇಲೆ ಹೋದಂಗೆ ಅದಕ್ಕೆ ಬೇರೆ ಬೇರೆ ಕೊಂಬೆಗಳು ಬರ್ತವೆ ಸರ್. ಬೇರೆ ಬೇರೆ ಕೊಂಬೆಗಳು ಬಂದಾಗ ಆ ಎಲ್ಲ ಕೊಂಬೆಗಳನ್ನು ಬಿಟ್ಟು ಒಂದು ಕೊಂಬೆ, ಒಂದು ಬಲಾಢ್ಯವಾದಂಥ ಕೊಂಬೆಯನ್ನು ಮಾತ್ರ ಬಿಟ್ಟು ಅದು ಮೇಲೆ ಹೋಗುವಾಗೆ ನೋಡ್ಕೊಳ್ಬೇಕು. ಆಗ ಉಳಿದದ್ದನ್ನು ಕತ್ತರಿಸಿ ತೆಗೆಯಬೇಕು, ಆಗ ಮಾತ್ರ ನಮಗೆ ಹೆಚ್ಚು ಕೆಲಸಗಳಿರ್ತದೆ. ಡ್ರ್ಯಾಗನ್ ಫ್ರೂಟಲ್ಲಿ ಆ ಗಿಡಗಳನ್ನು ಬೆಳೆಸುವಾಗ ಕಂಬದ ಟೈರ್ನ ಲೆವೆಲ್ವರೆಗೆ ಹೋಗುವ ತನಕ ನಮ್ದು ಕೆಲಸಗಳಿರ್ತದೆ. ಆ ಕೊಂಬೆಗಳನ್ನು ಒಂದೇ ಕಾಂಡ ಇರಬೇಕು, ಮತ್ತು ಅದಕ್ಕೆ ಆ ಬಳ್ಳಿಯನ್ನು ಕಟ್ಕೊತ ಹೋಗಬೇಕು. ಬಳ್ಳಿ ಯಾವುದು ಬೇಕು ಅನ್ನುವಾಗ ಹಳೆಯ ಸೀರೆ, ಆದರೆ ಹಳೆಯ ಸೀರೆಯನ್ನು ನೂಲು ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ನಾನು ಈ ಸೆಣಬಿನ ನುರಿ ಅಂತ ಹೇಳ್ತೇವಲ್ಲ, ಸೆಣಬಿನ ಹುರಿಯನ್ನು ಹಾಕಿದ್ದೇನೆ, ಅದ್ರ ಜೊತೆಯಲ್ಲಿ ಸೀರೆಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಯಾಕೆ ಪ್ಲಾಸ್ಟಿಕ್ ಬಳ್ಳಿ ಬೇಡ ಅಂತಂದರೆ ಅದಕ್ಕೆ ಕಟ್ಟಿದಾಗ ಅದು ಹಿಡ್ಕೊಂಡಾಗಿ ಆಗ್ತದೆ, ಅದಕ್ಕೆ ಕಾಂಡ ಬೆಳೆಯೋದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ. ಇದಕ್ಕೆ ಕೊಡುವಂತಹ ಒಂದು ಗೊಬ್ಬರದ ಬಗ್ಗೆ ಹೇಳಿಕ, ರಾಸಾಯನಿಕ ಗೊಬ್ಬರ ಹಾಕಬೇಕಾಗ್ತದೋ ಅಥವಾ ಸಾವಯವ ಹಟ್ಟಿ ಗೊಬ್ಬರದಲ್ಲಿಯೂ ಕೂಡ ಇದನ್ನು ಸುಧಾರಣೆ ಮಾಡ್ಬೋದು, ಹೇಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಗೊಬ್ಬರ? ಸರ್, ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು ತಮ್ಮಿಂದ ಬಂದಿದ್ದು. ಗೊಬ್ಬರ ಹಾಕಬೇಕಾದ್ರೆ ಎಲ್ಲರಿಗೂ ಏನು ಕಲ್ಪನೆ ಇದೆ ಅಂತಂದರೆ ಈ ಮಾರ್ಕೆಟಲ್ಲಿ ಸಿಕ್ಕಿಬಿಡ್ತದೆ, ಇದು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಬೋದು ಅಂತ. ಆದರೆ ಇದಕ್ಕೆ ಗೊಬ್ಬರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಾವು ಏನು ತಯಾರು ಮಾಡುವಂಥ ಗೊಬ್ಬರಗಳಿದೆಯಾ, ಕೊಟ್ಟಿಗೆ ಇದ್ದರಂತೂ ಆ ಕೊಟ್ಟಿಗೆ ಗೊಬ್ಬರಗಳು ಸಾಕು. ಅದರ ಜೊತೆಯಲ್ಲಿ ಇಲ್ಲಿಯ ಮಣ್ಣು ಭಾಳ ಮುಖ್ಯವಾದಂಥದ್ದು, ಫಲವತ್ತಾದ ಮಣ್ಣು. ಮತ್ತು ಕೋಳಿ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ಇದ್ದರೆ, ಮತ್ತು ಕೊಟ್ಟಿಗೆ ಗೊಬ್ಬರ ಯಾವುದಾದ್ರೂ ಸೊಪ್ಪು ಗಿಪ್ಪು ಇದೆಲ್ಲ ಇದ್ದರೆ ಅದನ್ನು ಹಾಕಿದರೆ ಆರಾಮವಾಗಿ ಬೆಳೆಬೋದು. ವರ್ಷಕ್ಕೆ 2 ಸಲ ಅಥವಾ ವರ್ಷಕ್ಕೆ 4 ಸಲ ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದರ ಮೇಲೆ ಆ ಗೊಬ್ಬರಗಳನ್ನು ಹಾಕಿ ಅದನ್ನು ಬೆಳೆಸೋದು ಭಾಳ ಫಲವತ್ತಾಗಿ ಬೆಳೀತದೆ. ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿಯ ಮಣ್ಣಿನ ವಿಶೇಷತೆ ಏನು ಅಂತಂದರೆ, ಪರ್ಟಿಕ್ಯುಲರ್ಲಿ ನಮ್ಮ ಆ ಜಾಗದ ಮಣ್ಣು ಹೇಗಿದೆ ಅಂತಂದರೆ, ಇಲ್ಲಿಯ ಹಣ್ಣು ಸಿಹಿಯಾಗುವಂಥ ಒಂದು ಮಣ್ಣು ಇದೆ, ಕೆಂಪು ಮಣ್ಣು. ಈಗ ನೀರಾವರಿ ಅವಶ್ಯಕತೆ ಭಾಳ ಕಡಿಮೆ ಇದೆ ಅಂತ ಹೇಳಿದರೆ, ಆದರೂ ಕೂಡ ನೀರು ಕೊಡುವಂಥ ಒಂದು ವಿಧಾನ ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಮತ್ತು ಬೇಸಿಗೆಯಲ್ಲಿ ಈ ಎಲೆಗಳು ಅಥವಾ ಒಂದು ಕಾಂಡವೇ ಸುಟ್ಟು ಹೋಗುವಂಥ ಒಂದು ಪ್ರಮೇಯವು ಕೂಡ ಬರ್ತದೆ ಹೇಗೆ ಅಂತ? ಸರ್, ಏನಂದರೆ ನಾನು ಮೊದಲೇ ಮಾತಾಡುವಾಗ ಹೇಳಿದೆ, ನೀರು ಕಡಿಮೆ ಬೇಕಾಗಬಹುದು ಅನ್ನೋದು ನನಗಿತ್ತು ಅಂತ. ಆದರೆ ನೀರು ಬೇಕು ವಾರಕ್ಕೆ ಒಂದು ಸಲ ಅನ್ನೋದು ಅದು ಹಾವೇರಿ ಮಟ್ಟಿಗೆ ಸರಿ ಇದೆ, ಆದರೆ ಉತ್ತರ ಕನ್ನಡದ ಈ ನಮ್ಮಂಥ ಪ್ರದೇಶದಲ್ಲಿ ವಾತಾವರಣದಲ್ಲಿ ಅದಕ್ಕೆ ಎರಡು ಸಲ ವಾರಕ್ಕೆ ಎರಡು ಸಲ ನೀರು ಬೇಕೇ ಬೇಕು. ಆದರೆ ಒಂದು ವಿಶೇಷ ಅಂತಂದರೆ ನೀರು ನಿಲ್ಲಬಾರ್ದು, ನೀರು ನಿಲ್ಲದೆ ಇರುವಂಥದ್ದು ಮತ್ತು ಕಾಂಡ ನಾವು ತೆಗೆದುಕೊಂಡು ಬಂದಂತಹ ಗಿಡಗಳು ಉತ್ತಮವಾಗಿದ್ದರೆ ಖಂಡಿತವಾಗಿಯೂ ಆ ಗಿಡ ಹಾಳಾಗುವುದಿಲ್ಲ. ಮತ್ತು ನೀರನ್ನು ನಿಯಮಿತವಾಗಿ ವಾರಕ್ಕೆ ಎರಡು ಸಲ ಕೊಡುವಂಥದ್ದು, ಕೊಡುವಾಗಲೂ ಕೂಡ ಒಂದೊಂದು ಗಿಡಕ್ಕೆ ನಾಲ್ಕು ಲೀಟ್ರ್ ಇದ್ದ ಆ ಥರದ ತಲೆಯನ್ನು ಇಟ್ಟುಕೊಂಡು ಡ್ರಿಪ್ ಇರಿಗೇಷನ್ ಮಾಡಿ ನೀರು ಕೊಟ್ಟರೆ ಭಾಳ ಒಳ್ಳೆಯದು. ಇದನ್ನು ನಾವು ಮೇಂಟೈನ್ ಮಾಡಿಕೊಂಡು ಹೋದರೆ ಆರಾಮವಾಗಿ ಅದು ತನ್ನ ಪಾಡಿಗೆ ತನ್ನ ಬೆಳ್ಕೊಳ್ತಾ ಇರ್ತದೆ. ನೇರ ಬಿಸಿಲಿಗೆ ಏನೇನು ತೊಂದರೆ? ಬಿಸಿಲಿಗೆ ತೊಂದರೆ ನೀವು ಇದೇ ಪ್ರಶ್ನೆಯನ್ನು ಕೇಳಿದ್ರಿ. ಬಿಸಿಲಿಗೆ ನಮಗೆ 40% ಆ ಥರದ ಬಿಸಿಲು ಹೋದರೆ ಸ್ವಲ್ಪ ಕಷ್ಟ ಇದೆ, ಬಟ್ 38°C ಅದಕ್ಕೆ ತಡೆದುಕೊಳ್ಳುವ ಚಾನ್ಸಸ್ ಇದೆ. ಆದರೆ ಈಗ ಬಿಸಿಲಿಗೆ ತೊಂದರೆನೇ ಇಲ್ಲ ಅಂತ ಹೇಳುವಾಗ ಬಿಸಿಲಿಗೆ ತೊಂದರೆ ಆಗುವುದನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಬಿಸಿಲಿಗೆ ಸುಮಾರು ಜನವರಿ ಟೈಮಿಗೆ, ಡಿಸೆಂಬರ್ ಜನವರಿ ಟೈಮ್ಗೆ ನಾವು ಒಂದು ಸ್ಪ್ರೇ, ಸುಣ್ಣದ ಸ್ಪ್ರೇಯನ್ನು ಮಾಡಬೇಕು. ಸುಣ್ಣದ ಸ್ಪ್ರೇ ಮಾಡೋದ್ರಿಂದ ಆ ಏನು ಹಳದಿ ಆಗುವಂಥ ಒಂದು ಸಂಭವ ಇರ್ತದೆಯೋ, ಗಿಡಗಳಿಗೆ ಭಾಳ ಬಿಸಿಲು ಬಂದು ತ್ರಾಸಾಗುವಂಥ ಒಂದು ಸಂದರ್ಭ ಇದೆ, ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು. ನಾವು ಕೈಯೋಲಿನ್ ಅಂತ ಒಂದು ಸುಣ್ಣದ್ದೇ ಅದನ್ನು ಪ್ಯೂರಿಫೈ ಒಳ್ಳೆ ಕರೆಕ್ಟಾಗಿ ಮಾಡುವಂಥದ್ದು, ಬೆಂಗಳೂರು ಆ ಕಡೆ ಎಲ್ಲ ಅದನ್ನು ಹೊಡೆತಾರೆ, ಅಲ್ಲಿಂದ ತರಿಸ್ಕೊಂಡು ಅದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಆಮೇಲೆ ಈಗ ಡ್ರ್ಯಾಗನ್ ಫ್ರೂಟಿಗೆ ಬರುವಂತಹ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಎಲ್ಲ ಹೇಗೆ? ಆ್ಯಕ್ಚುಲಿ ಇದಕ್ಕೆ ಯಾವುದು ಶೀಕಿಲ್ಲ, ಬೆಂಬಾಚೆಯಲ್ಲಿ ಹೇಳಬೇಕು ಅಂತ ಇದಕ್ಕೆ ಶೀಕೆ ಬರೋದಿಲ್ಲ. ಆದರೆ ಈ ಫಂಗಸ್ಗಳು ಬರ್ತದೆ, ನೀರು ಜಾಸ್ತಿ ಆದಾಗ ಅಥವಾ ಯಾವುದಾದ್ರೂ ಇಲ್ಲಿ ಹಿಸ್ಕ ಅಂತ ಬರ್ತದೆ, ಅದಕ್ಕೆ ಬಸವನ ಹುಳು ಅಂತ ಇರ್ತದಲ್ಲ, ಅದು ಸ್ವಲ್ಪ ಇದು ಕೊಡೋದಿರ್ತದೆ. ಇನ್ನೊಂದು ಆ ಥರ ಬಂದಾಗ ನಮ್ಮ ಈ ಇದಿದೆಯಲ್ಲ ಈ ಕೊಳೆ ಮದ್ದು, ಅದನ್ನು ಸ್ಪ್ರೇ ಮಾಡಿದರೆ ಬೋಡೋ ದ್ರಾವಣವನ್ನು ಹೊಡೆದ್ರೆ ಅದನ್ನು ಸಾಕಾಗ್ತದೆ. ಅದು COC ಅಂತಿದೆ, ಅದನ್ನು ಹೌದು ಅದನ್ನು ಸ್ಪ್ರೇ ಮಾಡಿದರೆ ಅದನ್ನು ನಿವಾರಿಸ್ಬೋದು. ಆದರೆ ನಾವು ಇನ್ನೊಂದು ಇರುವೆಗಳು ಬರ್ತದೆ ಹಣ್ಣಾದಾಗ, ಹಣ್ಣಾಗ ಇರುವೆಗಳು ಬಂದಾಗ ಬೇವಿನ ಎಣ್ಣೆಗೆ ನೀರು ಮಿಕ್ಸ್ ಮಾಡಿ ಹೊಡೆದು ಬಿಟ್ಟರೆ ಎಲ್ಲ ಸಾವಯವ ಆಗಿಬಿಡ್ತದೆ, ಹಾಗಾಗಿ ಅದರ ಪ್ರಾಬ್ಲಮ್ ಇಲ್ಲ. ಆದರೆ ನೀವು ಮೊದಲೇ ಹೇಳ್ದಂಗೆ ಈ ಬಿಸಿಲಿನ ತಾಪದಿಂದ ನಾವು ಅದನ್ನು ಪ್ರೊಟೆಕ್ಟ್ ಮಾಡದಿದ್ರೆ ಬೇರೆ ಎಲ್ಲ ಈ ಫಂಗಸ್ಗಳು ಬರೋದು ಜಾಸ್ತಿ ಆಗ್ತದೆ. ಈ ಮೀಲಿ ಬಗ್ಸ್ ಅನ್ನುವ ಕೀಟ ಬರೋದಿಲ್ವ? ಬಿಳಿ ಹಿಟ್ಟಿ ತಿಗಣೆ ಅಂತ. ಆ ತಿಗಣೆ ಅದು ಯಾವುದು ನನ್ನ ಅನುಭವದ ಪ್ರಕಾರ ಆ ಥರದ ಪ್ರಾಬ್ಲಮ್ ಇಲ್ಲ. ಮಂಗಗಳ ಕಾಟವಂತೂ ಇಲ್ಲವೇ ಇಲ್ಲ, ಯಾಕೆಂತಂದ್ರೆ ಮುಳ್ಳಿರೋದ್ರಿಂದ ಮಂಗಗಳು ಬರೋದಿಲ್ಲ. ಸ್ಟಾರ್ಟಿಂಗಿಗೆ ಗಿಡ ನೆಟ್ಟಾಗ ಮಂಗ ಆ ಕಡೆ ಈ ಕಡೆ ಎಲ್ಲ ಓಡ್ತದೆ, ಆದರೆ ಗಿಡ ಆಗಿ ಹಣ್ಣಾದ ಮೇಲೆ ಅದರ ಮಂಗಗಳ ಕಾಟನೇ ಇಲ್ಲ. ಇದು ಭಾಳ ಆಶ್ಚರ್ಯದ ಸಂಗತಿ. ಇಲ್ಲಾಂತಂದ್ರೆ ಉತ್ತರ ಕನ್ನಡದ ಈ ಗುಡ್ಡಗಾಡು ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಖಂಡಿತವಾಗಿಯೂ ಮಂಗಗಳ ಕಾಟ ಇತ್ತು ಅಂತಂದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ, ಬಟ್ ಆ ಪ್ರಾಬ್ಲಮ್ ಇಲ್ಲ ಸರ್. ಆಮೇಲೆ ಈಗ ಹೂ ಬಿಡುವಂಥದ್ದು ನೆಟ್ಟು ಎಷ್ಟು ಸಮಯದ ನಂತರ ಹೂ ಬಿಡುತ್ತದೆ? ಅದು ಗೊಂಚಲು ಗೊಂಚಲಾಗಿ ಬಿಡುವಂಥದ್ದು ಅಥವಾ ಇಂಡಿವಿಜುವಲಿ ಒಂದೊಂದೇ ಬಿಡುವಂಥದ್ದು, ಮತ್ತು ಪರಾಗಸ್ಪರ್ಶ ಕ್ರಿಯೆ ಎಲ್ಲ ಹೇಗೆ ನಡೀತದೆ? ಖಂಡಿತ ಸರ್, ಹೂವು ಒಂದು ಮೊಗ್ಗು ಬಿಟ್ಟ ದಿನದಿಂದ ಸ್ಟಾರ್ಟ್ ಆದದಿಂದ 45 ದಿವಸದ ಅವಧಿ ಇದು. ಹೂವು ಬಿಟ್ಟ ಒಂದು 15 ದಿವಸಕ್ಕೆ ಅದು ಅರಳುತ್ತದೆ, ಅರಳಿ ಕರೆಕ್ಟಾಗಿ ಹಣ್ಣಾಗಬೇಕು ಅಂತಂದರೆ 45 ದಿವಸ ಬೇಕು. ಇದಕ್ಕೆ ಈ ಹೂವು ಬಿಟ್ಟು ಅರಳದ ಟೈಮಲ್ಲಿ ಪರಾಗಸ್ಪರ್ಶ ಆಗಬೇಕು. ನಮಗೆ ಏನು ಉಪಯೋಗ ಆಗಿದೆ ಅಂತಂದರೆ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳು ಇರೋದರಿಂದ ಜೇನುನೊಣಗಳು ಬೇಕಾದಷ್ಟಿದೆ. ಜೇನುನೊಣಗಳು ಇರೋದರಿಂದ ಇದು ಈ ಹೂವು ಬಿಟ್ಟಾಗ ಅದು ಪರಾಗಸ್ಪರ್ಶವನ್ನು ಮಾಡ್ತಾ ಇರ್ತದೆ. ಆದರೆ ನನಗೆ ಮೊದಲು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ಪರಾಗಸ್ಪರ್ಶ ಆಗೋದಕ್ಕೆ ಹೀಗೆ ಆಗಬೇಕು ಅನ್ನೋದು. ಆಗ ನಾನು ಆ ಜೇನುನೊಣಗಳು ಬಂದಾಗಲ್ಲ ಏನೋ ಇದು ಇದು ಎಲ್ಲ ಗಿಡ ತಿಂದ್ಬಿಡ್ತದೆ ಅನ್ನೋ ಒಂದು ಕಲ್ಪನೆ ನನಗೆ. ಆಗ ಓಡಿಸಿದ್ದು ಇದೆ ಮತ್ತು ನಾನು ಕೈಯಿಂದ ಅದನ್ನು ಇದು ಮಾಡೋದಿದೆ. ಒಂದು ವೇಳೆ ಪರಾಗಸ್ಪರ್ಶ ಮಾಡೋದಕ್ಕೆ ಜೇನುನೊಣಗಳು ಇಲ್ಲ ಅಂತಂದರೆ ನಾವು ಕೈಯಲ್ಲಿ ಒಂದು ಬ್ರಷ್ ಇಟ್ಕೊಂಡು ಆ ಹೂವು ಅರಳದಂಥ ಟೈಮಲ್ಲಿ ಅದರ ಮಧ್ಯೆ ಹಿಂಗೆ ಕಲಕಿದರೆ ಅದು ಪರಾಗಸ್ಪರ್ಶ ಆಗೋದಕ್ಕೆ ಅನುಕೂಲ. ಸಹಜವಾಗಿ ಜೇನುನೊಣಗಳೇ ಮಾಡ್ತವೆ, ಜೇನುನೊಣಗಳೇ ಮಾಡ್ತವೆ. ಹಾಗಾಗಿ ಪರಾಗಸ್ಪರ್ಶಕ್ಕೆ ಏನು ಇದಿಲ್ಲ. ಒಂದು ವೇಳೆ ಜೇನುನೊಣಗಳು ಇಲ್ಲ ಅಂತಂದರೆ ಜೇನುಪಟ್ಟಿಗೆಯನ್ನು ಆ ಒಂದು ಸಾಲಿನಲ್ಲಿ ಜೇನುಪಟ್ಟಿಗೆಯನ್ನು ಇಡುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಸರ್. ಇನ್ನೊಂದು ಈ ಗಿಡಗಳನ್ನು ನೆಡುವಾಗ ಕಂಬವನ್ನು ಹೇಗೆ ಹಾಕಬೇಕು ಅನ್ನೋ ಪ್ರಶ್ನೆಗಳು ನಿಮಗೆ ಉದ್ಭವದಲ್ಲಿ ಸರ್. ಒಂದು ಕಂಬದಿಂದ ಕಂಬಕ್ಕೆ 8 ಫೀಟ್ ಅಂತರ, ಇನ್ನೊಂದು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 10 ಫುಟ್ ಅಂತರ ಇದ್ದರೆ ಒಳ್ಳೆಯದು. ಈಗ ಒಂದೊಂದು ಸಾಲಿಗೆ 10 ಫುಟ್ ಮತ್ತು ಒಂದೊಂದು ಕಂಬಕ್ಕೆ 10 ಫುಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಯಾಕೆಂತಂದರೆ ನಾವು ಬೇರೆ ಕೃಷಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮನಿಗೆ 1 ಎಕರೆಯಲ್ಲಿ ಎಷ್ಟು ಬುಡ ನಿಲ್ಬೋದು? 1 ಎಕರೆಗೆ 400 ಕಂಬವನ್ನು ಹಾಕ್ಬೋದು ಸರ್. 400 ಕಂಬ ಅಂತ 4×16 1600 ಗಿಡಗಳನ್ನು ನೆಡ್ಬೋದು. ಆಮೇಲೆ ಈಗ ಫಸಲನ್ನು ಕೊಯ್ಲು ಮಾಡುವ ಬಗ್ಗೆ ಹೇಳಿ, ಯಾವ ಹಂತದಲ್ಲಿ ಕೊಯ್ಲು ಮಾಡುವಂಥದ್ದು ಮತ್ತು ಮಾರುಕಟ್ಟೆ ಮಾಡುವಂಥದ್ದು? ಖಂಡಿತ ಕೊಯ್ಲನ್ನು ಮಾಡುವಾಗ ನಾನು ಮೊದಲೇ ಹೇಳ್ದಂಗೆ ಅದಕ್ಕೆ 45 ದಿವಸದ ಒಂದು ಅವಧಿ. ಆದರೆ 45 ದಿವಸ ನಾವು ಕಾಯ್ತಿರಬೇಕು, ದಿನವನ್ನು ಲೆಕ್ಕ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಒಂದ್ಸಲ ನಾವು ಶುರು ಮಾಡಿದ್ವಿ ಅಂತಂದರೆ ನಮಗೆ ಯಾವಾಗ ಕೊಯ್ಬೋದು ಅನ್ನುವ ಒಂದು ಐಡಿಯಾಗಳು ತನ್ನಷ್ಟಿಗೆ ಬರ್ತದೆ. ಅದ್ರ ಜೊತೆಯಲ್ಲಿ ಅದು ಯಾವಾಗ ಕೊಯ್ಬೇಕು ಅನ್ನುವಾಗ ಮಾರ್ಕೆಟ್ ಮಾಡುವಂಥ ನಮ್ಮ ಆಲೋಚನೆ ಇರುವಂಥ ಸಂದರ್ಭದಲ್ಲಿ ನಾವು ಅದು ಕೆಂಪಾಗುವುದಕ್ಕಿಂತ ಮೊದಲು, ಹಣ್ಣು ಕೆಂಪಾಗುವುದಕ್ಕಿಂತ ಮೊದಲು ಸ್ವಲ್ಪ ಕೆಂಪಾಗುವ ಲಕ್ಷಣ ಇದ್ದಾಗಲೇ ಅದನ್ನು ಕೊಯ್ದರೆ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸುಲಭ ಆಗ್ತದೆ ಮತ್ತು 15-20 ದಿವಸ ಹಾಗೇನೆ ಇರ್ತದೆ. ಹಾಗಾಗಿ ಅದು ಮಾಡಬೇಕು. ಆ ಮಾರ್ಕೆಟಿಂಗ್ ಹೇಗೆ ಸುಲಭನ ಕಷ್ಟ ಅನ್ನುವಾಗ ಇದು ಕಷ್ಟನೂ ಹೌದು ಸುಲಭನೂ ಹೌದು. ಯಾಕೆ ಕಷ್ಟ ಅಂತಂದರೆ ನಮಗೆ ಯಾರು ಈ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಸೇಬು ಹಣ್ಣು, ಕಿತ್ತಲೆ ಹಣ್ಣು, ಈ ಬೇರೆ ಬೇರೆ ಹಣ್ಣು ಅಂತಾರ ಅಲ್ಲ, ಸದ್ಯಕ್ಕೆ ಯಾರಿಗೂ ಪರಿಚಯ ಇರಲಿಲ್ಲ. ಹಾಗಾಗಿ ಇದರ ಪರಿಚಯ ಮಾಡಿಕೊಡ್ಬೇಕು, ಇದರ ಹೆಲ್ತ್ ಬೆನಿಫಿಟ್ಸು ಭಾಳ ಇದೆ ಅನ್ನುವಾಗ ಇದನ್ನು ಪರಿಚಯ ಮಾಡಿಕೊಡೋದೇ ಒಂದು ಕಷ್ಟ ಮತ್ತು ಹಣ್ಣಿನ ಅಂಗಡಿಯವರು ತೆಗೆದುಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ಇದು ಮಾರ್ಕೆಟಿಂಗ್ ಮಾಡುವುದು ಅಷ್ಟು ಸುಲಭ ಇರಲಿಲ್ಲ. ಆದರೆ ಈಗಿತ್ತಲಾಗಿ ಈಗ ಸುಮಾರು 1 ವರ್ಷದಿಂದ ಡ್ರ್ಯಾಗನ್ ಫ್ರೂಟ್ಸ್ ಅನ್ನೋದು ಹೊನ್ನಾವರ, ಉತ್ತರ ಕನ್ನಡದ ಆಚೆ ಈಚೆ ಎಲ್ಲ ಅದು ಎಲ್ಲರಿಗೂ ಗೊತ್ತು, ಎಲ್ಲ ಅಂಗಡಿಗಳು ಸಿಗ್ತದೆ. ಆದರೂ ಕೆಲವು ಅಂಗಡಿಗಳು ಇನ್ನೂ ಆ ಒಂದು ಪ್ರಯೋಗವನ್ನು ಮಾಡಿಲ್ಲ. ಆದರೆ ಒತ್ತಾಯ ಪೂರ್ವಕವಾಗಿ ನಾನು ಕೂಡ ಈ ನೋಡಿ ಇದೊಂದು ಹಣ್ಣಿದೆ, ಈ ಹಣ್ಣನ್ನು ನೀವು ಮಾರ್ಕೆಟಿಂಗ್ ಮಾಡಿದರೆ ಈ ಜನರಿಗೆ ಒಳ್ಳೆಯದಾಗ್ತದೆ, ನಿಮಗೂ ಒಳ್ಳೆಯದಾಗುವುದು, ಜೊತೆಗೆ ಜನರಿಗೆ ಒಳ್ಳೆಯದಾಗ್ತದೆ, ಅವರಿಗೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಶುಗರ್ನವರಿಗೆ ಚಲೋ ಆಗ್ತದೆ, ಇಂಥದ್ದೆಲ್ಲ ಹೇಳಿ ಅವ್ರಿಗೆ ಇರಿಸಿದ್ದನ್ನು ಇದೆ ಅವರು ಈಗ ಹಾಕ್ಕೊಂಡಿದ್ದಾರೆ. ಪ್ರತಿ ದಿವಸವೂ ಕೂಡ ಹಣ್ಣನ್ನು ಕೊಯ್ಲು ಮಾಡುವಂಥದ್ದು ಅಥವಾ ವಾರಕ್ಕೆ 2 ಬಾರಿ ಅಂತ ಹಾಗೆ ಲೆಕ್ಕಾಚಾರ ಉಂಟು ಸರ್? ಕೊಯ್ಲು ಅನ್ನುವಾಗ ನಾನು ಆವಾಗಲೇ ಹೇಳಿದಾಗೆ ಅದನ್ನು ನೋಡಿಕೊಂಡು ಆ ಹಣ್ಣು ಕೊಯ್ಲಿಕ್ಕೆ ಸಾಧ್ಯ ಇದೆಯೇ ಇಲ್ಲವೋ ಅನ್ನೋದನ್ನು ನೋಡಿಕೊಂಡು, ಅಂದರೆ ಬಹುಶಃ 45 ದಿವಸಕ್ಕೆ ಕರೆಕ್ಟಾಗಿ ಹಣ್ಣಾಗುವ ಸಂದರ್ಭ ಇರೋದ್ರಿಂದ ಒಂದು 42 ದಿವಸಕ್ಕೆ ಅದನ್ನು ಕೊಯ್ಯುವ ಕೆಲಸವನ್ನು ಮಾಡಬೇಕು. ಅದರ ಸೈಜು ಮತ್ತು ಅದು ಯಾವ ರೀತಿ ಬೆಳೆದಿದೆ ಅನ್ನೋದನ್ನು ನೋಡಿಕೊಂಡು ಕೊಯ್ಯುವಂಥದ್ದು. ಅದು ಹೇಗೆ ಹಣ್ಣು ಕೊಯ್ಯುವಂಥ ಸ್ಟೇಜ್ ಹೇಗೆ ಬರ್ತದೆ ಅಂತಂದರೆ, ಈಗ ಹೂವು ಬಿಟ್ಟಾಗಲೂ ಒಂದೇ ದಿವಸ ಬಿಡ್ತದೆ ಅಂತಲ್ಲ, ಇವತ್ತು ಬಿಟ್ಟು ಒಂದು ಸಾಲಿಗೆ ಬಿಟ್ಟರೆ ಅಥವಾ ಬೇರೆ ಬೇರೆ ಗಿಡಗಳು ಬಿಟ್ಟರೆ ಮತ್ತೊಂದು ದಿವಸ, ನಾಳೆ ಮತ್ತೊಂದು ದಿವಸ ಬಿಡಬಹುದು. ಆದರೆ ಒಂದು ಬಲ್ಕಾಗಿ ಬಿಡುವಾಗ ಸುಮಾರು ಒಂದೇ ಟೈಮಲ್ಲಿ ಬಿಡ್ತದೆ, ಒಂದು ವಾರಕ್ಕೆ ಮತ್ತೊಂದು ವಾರಕ್ಕೆ ಹೀಗೆ ಒಂದು ವಾರದ ಅಂತರ ಇರ್ತದೆ ಆವಾಗ. ಮತ್ತು ಇದರ ಈ ಹಣ್ಣು ಹೂ ಬಿಟ್ಟಂಥ ಒಂದು ಸಂದರ್ಭ ಇದೆಯಲ್ಲ, ಆ ಹೂ ಬಿಟ್ಟ ಸಂದರ್ಭದಲ್ಲಿ ನಾವು ಏನು ಕೇರ್ ತಗೊಳ್ತೇವಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಪ್ರಾರಂಭಿಕ ಒಂದು ಖರ್ಚು ವೆಚ್ಚವನ್ನು ನೋಡಿದರೆ ಇದು ಲಾಭದಾಯಕ ಅಂತ ಅನಿಸ್ತದೆ ನಮಗೆ? ಖಂಡಿತ. ನಾನು ಆ್ಯಕ್ಚುಲಿ ನಾನು ಶುರು ಮಾಡುವಾಗ ಇದು ಲಾಭದ ಉದ್ದೇಶಕ್ಕಾಗಿ ಮಾಡಿದ್ದಲ್ಲ, ವಾಣಿಜ್ಯ ಉದ್ದೇಶ ಇರಲಿಲ್ಲ. ಆದರೆ ನಾನು ಮಾಡ್ತಾ ಹೋದಾಗೆ ನನಗೆ ಅನಿಸಿದ್ದು, ಪ್ರಥಮ ವರ್ಷ ಸ್ವಲ್ಪ ಅರ್ಧ ಹಣ ಬಂತು ನನಗೆ, ಎರಡನೇ ವರ್ಷ ಅದರ ಪೂರ್ತಿ ಅಂದರೆ ಪೂರ್ತಿಯ ಹಣವನ್ನು ತೆಗೆದುಕೊಳ್ಳಿಕ್ಕೆ, ಅಂದರೆ ನಾವು ಏನು ಹಾಕಿದ್ದೇವೋ ಅದರ ಬಂಡವಾಳ ಹಾಕಿದ್ದೇವಲ್ಲ ಆ ಬಂಡವಾಳದ ಬಂತು. ಆದರೆ ನೆಕ್ಸ್ಟ್ ಇಯರ್ ಬರುವಂಥದ್ದೆಲ್ಲ ನಮ್ಮದು ಲಾಭಗಳೇ ಆಗಿರ್ತದೆ. ಹಾಗಾಗಿ ಇದು ಎಲ್ಲರೂ ಮಾಡಬೇಕಾದಂತ ಒಂದು ಕೃಷಿ ಅಂತ ನನ್ನ. ಪ್ರತಿ ವರ್ಷದ ನಿರ್ವಹಣಾ ಕ್ರಮ ಅಂದರೆ ಏನೇನು ಮಾಡಬೇಕು? ನಿರ್ವಹಣಾ ಕ್ರಮ ಅಂತಂದರೆ ನಮಗೆ ಫಸ್ಟ್ ವರ್ಷ ಭಾಳ ನಿರ್ವಹಣೆ ಇರ್ತದೆ, ಯಾಕೆಂತಂದರೆ ಗಿಡ ಹೋಗುವಾಗ ಗಿಡಗಳನ್ನು ಕಟ್ ಮಾಡುವಂಥದ್ದು. ನೆಕ್ಸ್ಟ್ ವರ್ಷ ನಾವು ನೀರು ನಿಲ್ಲದೆ ಇದ್ದಂಗೆ ನೋಡ್ಕೊಳ್ಳೋದು, ಮೊದಲು ಮಣ್ಣನ್ನು ಹಾಕುವಂಥದ್ದು ಮತ್ತು ಗೊಬ್ಬರಗಳನ್ನು ಹಾಕಿದರೆ ಮುಗೀತು, ನೀರನ್ನು ಹಾಕಬೇಕಷ್ಟೆ. ಈಗ ಒಣಗಿದ ರೆಂಬೆಗಳನ್ನು ಇದ್ದರೆ ಅದನ್ನು ಕತ್ತರಿಸಬೇಕು ಹೇಗೆ? ಖಂಡಿತ. ಅದು ಆ್ಯಕ್ಚುಲಿ ರೆಂಬೆಗಳು ಒಣಗುವುದಿಲ್ಲ, ಆದರೆ ಈ ರೆಂಬೆಗಳು ಮೊದಲು ಏನು ಗಿಡ ಆಗಿದೆಯಾ ಮತ್ತು ಬೇರೆ ಬೇರೆ ರೆಂಬೆಗಳು ಬರಬೇಕು ಅಂತಂದರೆ ಅಡಗಿರುವ ಅಂದರೆ ಮೊದಲು ಬಂದಂಥ ರೆಂಬೆಗಳನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂತಂದರೆ ಆ ಒಂದು ಕಂಬ ಹಿಡ್ಕೊಳ್ಳುವ ತಾಕತ್ತು ಕೂಡ ಅದಕ್ಕೆ ಅದರ ಕೆಪಾಸಿಟಿಯನ್ನು ನೋಡಬೇಕು. ಹಾಗಾಗಿ ಆ ಕೊಂಬೆಗಳಿಗೆ ಮತ್ತೆ ಹಣ್ಣು ಬರೋದಿಲ್ಲ, ಅದು ಆ ಕೊಂಬೆಗಳಿದ್ದರೆ ಅಲ್ಲಿ ಹಣ್ಣು ಬಂದರೂ ಅದನ್ನು ಕೀಳಲಿಕ್ಕಾಗುವುದಿಲ್ಲ ಮತ್ತು ಅದಕ್ಕೆ ಬಿಸಿಲಿನ ತಾಪ ಸಿಗುವುದಿಲ್ಲ, ಬಿಸಿಲೇ ಸಿಗುವುದಿಲ್ಲ. ಹಾಗಾಗಿ ನೇರವಾದ ಬಿಸಿಲು ಬೇಕಾಗ್ತದೆ, ಆ ಕೆಳಗಿನ ಕೊಂಬೆಗಳನ್ನು ಕಟ್ ಮಾಡಬೇಕು. ಈಗ ಸರಾಸರಿ ಒಂದು ಬುಡದಿಂದ ಅಥವಾ ಒಂದು ಕಂಬದಿಂದ ನೀವು 4 ಬುಡ ಮಾಡ್ತೀರಿ, ಗಿಡವನ್ನು ನೆಡ್ತೀರಿ, ಎಷ್ಟು ಇಳುವರಿನ ನಿರೀಕ್ಷೆ ಮಾಡಬಹುದು ಮತ್ತು ಹೇಗೆ ಅದು ಲಾಭದಾಯಕವಾಗ್ತದೆ? ಖಂಡಿತ. ಒಂದು ಕೊಂಬೆಗೆ ಒಂದು ಹಣ್ಣು ಬಂದರೂ ಅದರ ಕೊಂಬೆಗಳ ಲೆಕ್ಕ ಹಾಕಿದ್ರೆ ಒಂದು 30-40 ಕೊಂಬೆಗಳಿರ್ತದೆ, ಅದು ಪ್ರಥಮ ಅಥವಾ ದ್ವಿತೀಯ ವರ್ಷದಲ್ಲಿ. ಈಗ ಮುಂದೆ ಹೋಗ್ತಾ ಹೋಗ್ತಾ ಹೋದಾಗ 3ನೇ ವರ್ಷ 4ನೇ ವರ್ಷದಲ್ಲಿ ಕೊಂಬೆಗಳು ಜಾಸ್ತಿ ಬರ್ತದೆ. ಹಾಗಾಗಿ ಒಂದು ಕಂಬಕ್ಕೆ ಅಥವಾ ಒಂದು ಗಿಡಕ್ಕೆ 10 ಕೆಜಿ ಮಿನಿಮಮ್ 10 ಕೆಜಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅಂದರೆ ಒಂದು ಕಂಬಕ್ಕೆ 40 ಕೆಜಿಯನ್ನು ನಿರೀಕ್ಷೆ ಮಾಡ್ಬೋದು. 40 ಕೆಜಿ ಆ ನಿಟ್ಟಿನಲ್ಲಿ ನೋಡಿದಾಗ ಸುಮಾರು 1 ಕಿಲೋಗೆ ಬೆಂಗಳೂರು ಆ ಕಡೆ ಈಗ ದಾವಣಗೆರೆಯಲ್ಲೇ 100, ಆದರೆ ಇಲ್ಲಿ ಅಷ್ಟು ಕಡಿಮೆ ಇಲ್ಲ. ಆ್ಯಕ್ಚುಲಿ ನಾವು ಮಾರ್ಕೆಟಿಂಗ್ ಮಾಡುವಾಗ ಹೋಲ್ಸೇಲ್ ರೇಟೇ ಈಗ 200 ರೂಪಾಯಿ ಇದೆ, ಬಟ್ ಕೆಲವು ಸಲ ಅದನ್ನು ತಿಕ್ಕಾಟ ಮತ್ತು ಕಾಂಪಿಟೇಷನ್ ಇದೆಲ್ಲ ಶುರುವಾಗಿರೋದ್ರಿಂದ ಕಡಿಮೆನೂ ಇದೆ, ಅದನ್ನು ನಾವು ಹೇಳಬಾರ್ದು.

ಕಾಮ ಕ್ರೋಧ ನೀ ಬದಲ ಜೇಸಿಕೋ ಹೌದ್ರಿ ಕಾಮ ಕ್ರೋಧ ನೀ ಬದಲ ಜೇಸಿಕೋ ಮುಂದೆ ಪಡಕು ಹಾಡು ಸಂದಕ ಬಂದಿನಿ ಅಂತಾರ ಎಲ್ಲಾ.